ಈ ಭೂಮಿ ಹಾಳಾಯ್ತು ಅಂತಂದ್ರೆ ಇದ್ರ ಪರಿಣಾಮ ಯಾರ ಮೇಲೆ ಬೀರ್ತಾ ಇದೆ ಇವತ್ತು ಅನ್ನೋದನ್ನ ನಾವೆಲ್ಲರೂ ವಿಶ್ಲೇಷಣೆ ಮಾಡಿದಾಗ ನೇರವಾಗಿ ಇವತ್ತು ಜೀವ ಸಂಕುಲದ ಮೇಲೆ ಇದು ಅತಿ ಹೆಚ್ಚಿನ ಪರಿಣಾಮವನ್ನ ಬೀರ್ತಾ ಇದೆ. ಹಾಗಂತ ರೈತ ಇವತ್ತು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಯಾಕೆ ಮರಿತಾ ಇದ್ದಾನೆ ಅಂತಂದ್ರೆ ಅವನ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ಹಾಗೆ ಇದೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥರೆಲ್ಲರೂ ಕೂಡ ರಾಸಾಯನಿಕವನ್ನು ಮಾಡ್ತಾ ಇರೋವಾಗ ನಾವೊಬ್ರು ನೈಸರ್ಗಿಕವಾಗಿ ಮಾಡ್ತೀವಿ ಅಥವಾ ಸಾವಯವದಲ್ಲಿ ಮಾಡ್ತೀವಿ ಅಂತಂದಾಗ ಅವ್ರಿಗೊಂದಿಷ್ಟು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ ಸರ್ ನಾವು. ಅದೇ ಮಣ್ಣಿನಲ್ಲಿ ಮೂಲಭೂತವಾಗಿ ಕಳೆಗಳನ್ನು ಉಳಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಮಣ್ಣಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಗಿಡ ಕೂಡ ತನಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ತಂತಾನೆ ಸೃಷ್ಟಿ ಮಾಡಿಕೊಳ್ಳುತ್ತೆ. ಅದನ್ನು ನಾವಿವತ್ತು ಬಿಡ್ತಾ ಇಲ್ಲ. ಕಳೆ ಬಂತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ರಾಸಾಯನಿಕವನ್ನು ತಗೊಂಡು ಬಂದು ಹೊಡಿತೀವಿ ಅಥವಾ ಟ್ಯಾಕ್ಟರ್ ಹೊಡಿತೀವಿ. ಆ ಕಳೆಯನ್ನು ನಾಶ ಮಾಡೋದ್ರ ಮೂಲಕ ಇವತ್ತು ನಾವು ಕೃಷಿಯನ್ನು ಮಾಡೋದಕ್ಕೆ ಹೊರಟಿದೀವಲ್ಲ, ಅದು ತುಂಬ ವಿಪರ್ಯಾಸ. ಒಂದಡಿ ಭೂಮಿಯಲ್ಲಿ 300-800 crore ಸೂಕ್ಷ್ಮಾಣುಜೀವಿಗಳಿರುತ್ತೆ ಅಂತ ವಿಜ್ಞಾನ ಹೇಳುತ್ತೆ ಸರ್. ಇವತ್ತು ವಿಜ್ಞಾನದ ಮೂಲಕ ರೈತ ಕೃಷಿಯನ್ನ ಮಾಡ್ತಾ ಇಲ್ಲ, ಅದು ದೊಡ್ಡ ಹೊಡೆತ. ಅದು ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತಾ ಇದೆ ಅಂತಂದ್ರೆ ಜೀವ ಸಂಕುಲದಿಂದ ಹಿಡಿದು ಮನುಷ್ಯನ ಸಂಕುಲದಿಂದ ಹಿಡಿದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲಾ ಸಂಕುಲಗಳನ್ನು ಕೂಡ ಇವತ್ತು ನಾವು ನಾಶ ಮಾಡ್ತಾ ಇದೀವಿ. ಒಂದು ಅಡಿಯಲ್ಲಿ ಅಷ್ಟೊಂದು ಸೂಕ್ಷ್ಮಾಣುಜೀವಿಗಳಿರ್ತವೆ ಅಂತಂದಾಗ ಸಾಮಾನ್ಯವಾಗಿ ಅವನು ರಾಸಾಯನಿಕವನ್ನು ಹೊಡಿತಾ ಹೋದ ಅಂತಂದಾಗ ಅಲ್ಲಿ ಯಾವ ಸೂಕ್ಷ್ಮ ಜೀವಿಗಳು ಉಳಿಯೋದಿಲ್ಲ. ಈಗ ನಾವು ಎರೆಹುಳುವನ್ನ ರೈತನ ಮಿತ್ರ ಅಂತ ಕರಿತೀವಿ, ಅದನ್ನ ಉಳಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇಲ್ಲ ನಮ್ಮಲ್ಲಿ. ಹಾಗಾಗಿ ಸರ್, ನಾನು ಒಂದು ಮಣ್ಣಿಗೆ ವಿಷವನ್ನ ಹಾಕಬಾರ್ದು, ಕನಿಷ್ಠ ಮುಂದಿನ ಪೀಳಿಗೆಗೆ ನನ್ನ ವ್ಯಾಪ್ತಿಯಲ್ಲಿ ಎಷ್ಟೇ ಅದೇ 2.5 acres ಅಂತಕ್ಕಂಥದ್ದು ಏನು ಸಣ್ಣ ವಿಚಾರ ಅಲ್ಲ. ಅದನ್ನೇ ನಾನು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮಣ್ಣನ್ನು ನಾನು ಮುಂದಿನ ಪೀಳಿಗೆ ಕೊಡಬೇಕು ಅಂತೇಳಿ ಇವತ್ತು ಸಾವಯವ ಕೃಷಿಯಡೆ ಬಂದಿದ್ದೀನಿ ಸರ್. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರ, ನಾವು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ಅಂತ ಹೇಳಿದ್ರ. ಈಗ ನೀವು ಶಿಕ್ಷಕರಾಗಿ ಸಾಕಷ್ಟು ಅಂದ್ರೆ ಕೈ ತುಂಬ ನಿಮ್ಮ ಜೀವನಕ್ಕೆ ಎಷ್ಟು ಬೇಕಷ್ಟು ನಿಮಗೆ ಆದಾಯ ಸಿಗುತ್ತೆ, ಅಂತದ್ರಲ್ಲೂ ಈ ಒಂದು ಕೃಷಿಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು ಸರ್? ಕೃಷಿ ಅಂತಂದ್ರೆ ಸುತ್ತಮುತ್ತ ನಾವು ನೋಡ್ತಾ ಇದ್ದಾಗ ಎಲ್ಲರೂ ಕೂಡ ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಅದಿವತ್ತು ಪರಿಸರದ ಮೇಲೆ ಸಾಕಷ್ಟು ಅಸಮತೋಲನವನ್ನ ಉಂಟು ಮಾಡ್ತಾ ಇದೆ. ನಾವು ತರಗತಿಯಲ್ಲಿ ಏನ್ ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಬಹುದು, ಆದ್ರೆ ರೈತರಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸಬೇಕಲ್ಲ. ಅವರಲ್ಲಿ ಈಗ ಇದು ರಾಸಾಯನಿಕ ಕೃಷಿಯಿಂದ ಇವತ್ತು ಪ್ರಪಂಚ ಎಷ್ಟು ಹಾಳಾಗ್ತಾ ಇದೆ ಅಂತಕ್ಕಂಥ ಒಂದು ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ನನಗೆ ಒಂದು ದಾರಿ ಆಯ್ತು ಸರ್. ಇದು ಆ ಕೃಷಿಯ ಮೂಲಕ ಏನಾದ್ರು ಒಂದು ಬದಲಾವಣೆಯನ್ನು ತರಬಹುದಾ? ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ, ಇಡೀ ನಾನು ದೇಶಕ್ಕೆ ಅಥವಾ ನನ್ನ ರಾಜ್ಯಕ್ಕೆ ಮಾಡ್ತೀನಿ ಅಂತಲ್ಲ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಯಾರಾದರೂ ಒಂದಿಬ್ಬರು ರೈತರು ಬದಲಾವಣೆಯನ್ನು ಮಾಡಿಕೊಂಡ್ರು ಅಂತಂದರೆ ಅವರಿಂದ 4 ಆಗ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಕೃಷಿಯ ಜೊತೆಗೆ ಸಾವಯವನ್ನು ಮಾಡಿ ಒತ್ತು ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಇದೊಂದು ನನಗೆ ದೊಡ್ಡ ಟಾಸ್ಕ್ ಸರ್, ತುಂಬ ದೊಡ್ಡ ಸವಾಲು. ಆ ಮಣ್ಣನ್ನು ನಾವು ಹೋಗಿ ಪ್ರಾರಂಭದಲ್ಲಿ ಭೂಮಿಯಲ್ಲಿ ಕಾಲಿಟ್ಟಾಗ ಅಲ್ಲಿ PH ಮಟ್ಟನೇ ಇದ್ದಿಲ್ಲ, ಸಾವಯವ ಇಂಗಾಲ ಅಂತಕ್ಕಂಥದ್ದೇ ಇದ್ದಿಲ್ಲ. ಆ ಸಾವಯವ ಇಂಗಾಲನ ಇಂಪ್ರೂವ್ ಮಾಡೋದೇ ನನಗೊಂದು ದೊಡ್ಡ ಸವಾಲಾಗೋಯ್ತು. ನಂದೊಂದು ಹೆಗ್ಗಳಿಕೆ ಏನಪ್ಪ ಅಂತಂದ್ರೆ, ಒಂದು ವರ್ಷದ ಅವಧಿಯಲ್ಲಿ ಯಾರು ಹೇಳಿದ್ರು ಕೂಡ ನಾನು ಒಂದು ಕಾಳಷ್ಟು ಕೂಡ ಕೆಮಿಕಲ್ ಅನ್ನ ನನ್ನ ಭೂಮಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಂದು ಒಂದು ಹೆಗ್ಗಳಿಕೆ ಸರ್. ಇದು ಈಗ ಸಾಕಷ್ಟು ಈಗ ರಾಸಾಯನಿಕಗಳನ್ನ ಬಳಸಿ ಇಳುವರಿಯನ್ನ ತಗೊಳ್ಳುವಂತದ್ನ ನಾವು ನೋಡಿದ್ವಿ ಬೇರೆ ಬೇರೆ ರೈತರೆಲ್ಲ. ಅಂದ್ರೆ ಅದನ್ನ ನೋಡಿ ನಾವು ಆ ತರ ಇಳುವರಿ ತಗೊಳ್ಬಹುದಲ್ಲ, ಇವೆಲ್ಲ ಯಾಕೆ ನಮಗೆ ಸಾವಯವ ಪದ್ಧತಿ ಅಂತ ಅನಿಸ್ಲಿಲ್ಲ ನಿಮಗೆ? ಇದು ಒಳ್ಳೆ ಪ್ರಶ್ನೆ ಸರ್ ನಿಮ್ದು. ಇದು ರಾಸಾಯನಿಕ ಕೃಷಿ ಅಂತಕ್ಕಂಥದ್ದು ಇತ್ತೀಚೆಗೆ ಅದೊಂದೇ ಸಂಪ್ರದಾಯ ಆಗಿದೆ, ನಾನು ಒಪ್ಕೊಳ್ತೀನಿ. ಹಾಗಂತ ನಮ್ಮ ರೈತ ದುಡ್ಡು ಮಾಡಬಾರ್ದು ಅಂತ ನಾನು ಹೇಳಲ್ಲ. ಈ ಪ್ರಶ್ನೆಯನ್ನ ನೀವು ಕೇಳಿದ್ದಕ್ಕೆ ರಾಸಾಯನಿಕ ನಮ್ಮ ಭಾರತಕ್ಕೆ ಹೆಂಗ್ ಬಂತು ಅಂತೇಳಿ ಒಂದೆರಡು ಮಾತು ಹೇಳ್ತೀನಿ ಸರ್. ನಾನು ಫಸ್ಟ್ಗೆ 1965 ನಮ್ಮ ದೇಶ ಬಹುತೇಕ 97% ಹಳ್ಳಿಗಳೇ ಇತ್ತು. ಅವಾಗ 77% ನಮ್ಮಲ್ಲಿ ರೈತರಿದ್ರು, ಅದರಲ್ಲಿ 60% ರೈತರು ಭವಿಷ್ಯದ ಭದ್ರತೆಗಾಗಿ 2-3 years ಆಹಾರದ ಪದಾರ್ಥಗಳನ್ನ ಸಂಗ್ರಹ ಮಾಡಿಟ್ಕೊಳ್ತಾ ಇದ್ರು ಸರ್. ನಿಮಗೆ ಗೊತ್ತಿರಬಹುದು, ಹಗೆವಂತ ಮಾಡ್ತಾ ಇದ್ರು, ಒಡೆಯವಂತ ಮಾಡ್ತಾ ಇದ್ರು, ಕಣಜಗಳಂತ ಮಾಡ್ತಾ ಇದ್ರು. ಅದ್ರ ಮೂಲಕ ಎಲ್ಲ ಸಾಕಷ್ಟು ಸಂಗ್ರಹ ಮಾಡಿಟ್ಕೊಂಡು 2-3 years ಸಂಗ್ರಹವನ್ನ ಮಾಡ್ತಾ ಇದ್ರು ಎಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಇದೇನಾಯ್ತು, ಸ್ವಾಮಿನಾಥನ್ ಅವರು 1965 ಒಂದು ವರದಿಯನ್ನ ಕೊಡ್ತಾರೆ ಸರ್, ಹಸಿರು ಕ್ರಾಂತಿ. ಅವ್ರು ಏನ್ ಮಾಡಿದ್ರು, ಹಸಿರು ಕ್ರಾಂತಿಯನ್ನ ತರೋದಕ್ಕಿಂತ ಮುಂಚೆ ನಮ್ಮ ಭಾರತದ ಹಳ್ಳಿಗಳನ್ನ ಅವರು ವಿಶ್ಲೇಷಣೆ ಮಾಡ್ಲಿಲ್ಲ. ಭಾರತದ ಹಳ್ಳಿಗಳನ್ನ ವಿಶ್ಲೇಷಣೆ ಮಾಡದೆ ಅವರೇನು ಫಾರಿನಿಂದ ಬಂದವರಾಗಿದ್ರು, ತುಂಬಾ ಅವಸರದಲ್ಲಿ ಅವ್ರೇನ್ ಮಾಡಿದ್ರು, ಹಸಿರು ಕ್ರಾಂತಿಗೆ ವರದಿಯನ್ನ ಕೊಟ್ಟಿದ್ರು ಸರ್. ಅವಾಗ ಬ್ರಿಟಿಷ್ ಕಾಲದಲ್ಲಿ ಅವ್ರೇನ್ ಮಾಡಿದ್ರು, ಭಾರತದ ಕೃಷಿ ಹೇಗಿದೆ ಅಂತೇಳಿ ಅವರು ಜಸ್ಟನ್ ವಾನ್ ಲೀಬಿಗ್ ಅಂತಕ್ಕಂಥ ಒಬ್ಬ ಜರ್ಮನ್ ವಿಜ್ಞಾನಿಯನ್ನ ಭಾರತಕ್ಕೆ ಕಳಿಸಿದ್ರು ಸರ್. ಅವರೇ ಮೊದಲಿಗೆ ಕೆಮಿಕಲ್ ಫಾರ್ಮಿಂಗ್ ಅನ್ನ ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಭಾರತದ ಕೃಷಿ ತುಂಬಾ ಚೆನ್ನಾಗಿತ್ತು. ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅವರೆಲ್ಲ ಬಂದು ವರದಿಯನ್ನ ತಗೊಂಡೋದಾಗ ಭಾರತದ ಕೃಷಿಕನಿಗೂ ಭಾರತದಲ್ಲಿರ್ತಕ್ಕಂಥ ಅರಣ್ಯಗಳಿಗೂ ವ್ಯತ್ಯಾಸನೇ ಇಲ್ಲ, ಅಲ್ಲಿ ತುಂಬಾ ಸದೃಢವಾಗಿದೆ, ನಾವು ಭಾರತದ ಕೃಷಿಕನಿಗೆ ಏನು ಕಲಿಸ್ತಕ್ಕಂಥ ಅವಶ್ಯಕತೆನೆ ಇಲ್ಲ ಅಂತೇಳಿ ಅವರು ಹೋಗಿ ವರದಿಯನ್ನ ಕೊಟ್ರು. ಈ ಒಂದು ವರದಿಯನ್ನ ನಮ್ಮ ಸ್ವಾಮಿನಾಥನ್ ಅವರು ಎರಡು ವರದಿಗಳನ್ನ ಅಧ್ಯಯನ ಮಾಡಿದ್ರೆ ಬಹುತೇಕ ನಮ್ಮ ಭಾರತ ದೇಶಕ್ಕೆ ಅದು ಹಸಿರು ಕ್ರಾಂತಿಯ ಮೂಲಕ ರಾಸಾಯನಿಕ ಅಂತಕ್ಕಂಥದ್ದು ಬರ್ತಿದ್ದಿಲ್ಲ. 1965 ಬಂತು ಸರ್ ಅದು, ಅದು ಕೆಮಿಕಲ್ ಫಾರ್ಮಿಂಗ್ ಅಂತಕ್ಕಂಥದ್ದು. ಆ ಉದ್ದೇಶ ಏನು, ನಾವು ಸಾಕಷ್ಟು ಗೊಬ್ಬರಗಳನ್ನು ಸುರಿದ್ರೆ ಅತಿ ಹೆಚ್ಚು ಆಹಾರವನ್ನು ಉತ್ಪಾದನೆ ಮಾಡಬಹುದು, ಜನಸಂಖ್ಯೆ ಹೆಚ್ಚಾದಂಗೆ ಆಹಾರ ಉತ್ಪಾದನೆ ಕೊರತೆ ಉಂಟಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಕೆಮಿಕಲ್ ಫಾರ್ಮಿಂಗ್ ಅನ್ನ ತಂದ್ರು. ಆದ್ರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಮ್ಮ ಹಳೆ ಜನಗಳೆಲ್ಲ ಅವರೆಲ್ಲ ಆಹಾರವನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು. ಬ್ರಿಟಿಷ್ ಏನ್ ವರದಿ ಕೊಟ್ಟರು, ಅವರು 77% ರೈತರಿದಾರಲ್ಲ, ಅವರು ಭಾರತವನ್ನ ಇನ್ನು ಉಳಿದಂತ 13% ಜನಕ್ಕೆ ಆಹಾರವನ್ನು ಕೊಟ್ಟು ತುಂಬಾ ಯಥೇಚ್ಛವಾಗಿ ಸುಭಿಕ್ಷವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇವರು ಸ್ವಾಮಿನಾಥನ್ ಅವರು ಏನ್ ಮಾಡಿದ್ರು, 1965 ಕೆಮಿಕಲ್ ಫಾರ್ಮಿಂಗ್ ಅನ್ನ ಹಸಿರು ಕ್ರಾಂತಿಯ ಮೂಲಕ ಪರಿಚಯಿಸಿದ್ರು. ಅಂದ್ರೆ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರವನ್ನ ಉತ್ಪಾದನೆ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ರಾಸಾಯನಿಕಗಳ ಬಳಕೆ ಅನಿವಾರ್ಯ ಅಂತ ಹೇಳಿ ಬಂದಿದೆ ಅಂತ ಇವ್ರು ತಿಳ್ಕೊಂಡ್ರು ಸರ್. ಅವ್ರು ಸರಿಯಾಗಿ ಸರ್ವೆ ಮಾಡಿದ್ದಿಲ್ಲ ಆಕ್ಚುಲಿ. ಆ ಸರ್ವೆ ಮಾಡಿದ್ರೆ ಅವರು ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇದ್ದಿಲ್ಲ, 1965 ಏನು ಹಸಿರು ಕ್ರಾಂತಿ ಬಂತು, 1962 ಕ್ಷೀರ ಕ್ರಾಂತಿ ಬಂತಲ್ಲ, ಇದೆರಡು ನಮ್ಮ ಕೃಷಿ ಮೇಲೆ ಕೊಟ್ಟಂತ ಬಹಳ ದೊಡ್ಡ ಪೆಟ್ಟು. ಬಹಳ ಸೊಗಸಾಗಿತ್ತು ನಮ್ಮ ಭೂಮಿ. ಈ ಕೆಮಿಕಲ್ ಫಾರ್ಮಿಂಗ್ ಬಂದ್ಮೇಲೆ ಬಹಳಷ್ಟು ಹಾಳಾಯ್ತು, ಸಾವಯವ ಇಂಗಾಲ ಹಾಳಾಯ್ತು, ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಹಾಳಾಗ್ತಾ ಹೋದವು. ಆ ನಿಟ್ಟಿನಲ್ಲಿ ಸರ್, ನಾನೀಗ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾಡಕ್ ಹೋದ್ರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಕನಿಷ್ಠ ಒಂದಿಷ್ಟು ಬದಲಾವಣೆಯನ್ನು ಅದ್ರ ಮೂಲಕ ನಾವು ತರಬಹುದೇನೋ ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ಸಾವಯವ ಕೃಷಿಗೆ ಬಂದಿದ್ದೆ. ಸೌಭಾಗ್ಯಮ್ಮ ಅವರ, ಒಟ್ಟಾರೆ ನಿಮ್ಗೆ 1 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ ಏನೇನು ಬೆಳೀತಾ ಇದ್ದೀರಾ? ಸರ್, ನಾನೀಗ 2.5 ಎಕರೆ ಇದೆ ನನ್ನ ಕೃಷಿ ಭೂಮಿ. ಅದರಲ್ಲಿ ಮೂಲ ಕ್ರಾಪ್ ಅಡಿಕೆ. ಅಡಿಕೆ ಮಧ್ಯೆ ನಾವು ಇಲ್ಲ ಬಾರ್ಡರ್ಗೆ ತೆಂಗನ್ನ ಹಾಕ್ಸಿದೀನಿ. ಅದ್ರ ಮಧ್ಯೆ ಸರ್, ನಾವು ಈಗ ಹಣ್ಣಿನ ಇದು ತಗೊಂಡ್ವಿ ಅಂತಂದ್ರೆ ಸಮಗ್ರ ಕೃಷಿ ಮಾಡಬೇಕು ಅಂತ ಯಾವುದು ನನ್ನ ಜಮೀನಲ್ಲಿ ಇಂತ ಬೆಳೆ ಇಲ್ಲ ಅಂತ ಅನ್ಬಾರ್ದು. ಅದರಲ್ಲಿ ಬಿದ್ದಿರತಕ್ಕಂಥ ಎಲೆಗಳು ಸಾವಯವವಾಗಿ ಮಾರ್ಪಾಡಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಹಣ್ಣಿನ ತಗೊಂಡ್ರೆ ಸರ್, ನನ್ನಲ್ಲಿ ಬಾಳೆ ಇದೆ, ಪಪ್ಪಾಯ ಇದೆ, ಈ ಜವರಿ ಸೀಬೆ ಜೊತೆಗೆ ತೈವಾನ್ ಸೀಬೆ ಇದೆ, ಅಂಜೂರ ಇದೆ, ದಾಳಿಂಬೆ, ಕಿತ್ತಲೆ, ಸೇಬು, ಸಪೋಟ ಇದೆ, ನಿಂಬೆ ಇದೆ, ಮಾವು, ಹಲಸು, ಬಟರ್ ಫ್ರೂಟ್, ಇಷ್ಟು ಹಣ್ಣುಗಳದ್ದಾಯ್ತು ಸರ್. ಇನ್ನು ಮಸಾಲೆ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಜಾಯಿಕಾಯಿ ಇದೆ, ಏಲಕ್ಕಿ ಲವಂಗ ಇದೆ, ಆಮೇಲೆ ಚಕ್ಕೆ ಇದೆ, ಪಲಾವ್ ಎಲೆ ಇದೆ, ಕಾಫಿ ಇದೆ, ವೀಳ್ಯದೆಲೆ ಇದೆ, ನೆಲ್ಲಿಕಾಯಿ, ಕರಿಬೇವು, ಆನಂತರ ಅರಣ್ಯ ಮರಗಳು ಸರ್. ಅದರಿಂದ ಹೆಚ್ಚಾಗಿ ಎಲೆಗಳು ಉದುರುತ್ತು ಅಂತಂದ್ರೆ ಅತಿ ಹೆಚ್ಚಿನ ಸಾವಯವ ಇಂಗಾಲ ಕ್ರಿಯೇಟ್ ಆಗುತ್ತೆ ಅಂತೇಳಿ ಅರಣ್ಯ ಮರಗಳಲ್ಲಿ ಸಾಗುವಾನಿ ಇದೆ ಸರ್, ಮಹಾಗನಿ ಇದೆ, ತೇಗ ಇದೆ, ಬೀಟೆ, ಹೊಂಗೆ, ಬೇವು, ಆಮೇಲೆ ಗೊಬ್ಬರದ ಗಿಡ ಅಂತಾರೆ, ಗ್ಲಿರಿಸಿಡಿಯಾ ಇದೆ, ಅಕೇಶಿಯಾ ಇದೆ, ಸಿಲ್ವರ್ ಇದೆ, ಹೆಬ್ಬೇವ್ ಇದೆ. ಇಷ್ಟನ್ನು ಕೂಡ ನನ್ನ 2.5 ಎಕರೆ ಜಮೀನಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಸರ್, ಹಾಕಿದ್ದೀನಿ. ಈಗ ಹೇಳಿದ್ರೆ ನೀವು ಇಷ್ಟೊಂದು ಬೆಳೆಗಳನ್ನ, ಈಗ ಹಣ್ಣಿನ ಬೆಳೆಗಳಾಗಿರ್ಬೋದು, ಸಾಂಬಾರ ಒಂದು ಬೆಳೆಗಳಾಗಿರ್ಬೋದು, ಅರಣ್ಯ ಬೆಳೆಗಳಾಗಿರ್ಬೋದು, ನಿಮ್ಮ ಒಂದು 2.5 ಎಕರೆ ಜಮೀನಲ್ಲಿ ಅದರಲ್ಲೂ ಅಡಿಕೆಯಲ್ಲಿ ಯಾವ ಒಂದು ಪದ್ಧತಿಯಲ್ಲಿ ಈ ಒಂದು ಮಿಶ್ರ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು? ಸರ್, ಯಾವ ಒಂದು ಪದ್ಧತಿ ಅಂತಂದ್ರೆ ಸರ್, ಇದನ್ನ 5-ಲೇಯರ್ ಮಾದರಿ ಮಾಡೆಲ್ ಅಂತ ಕರೀತಾರೆ, ಪಂಚತರಂಗಿಣಿ ವ್ಯವಸ್ಥೆ ಅಂತೇಳಿ. ಇದನ್ನ ಪರಿಚಯಿಸಿದವರು ಸುಭಾಷ್ ಪಾಳೇಕರ್ ಅವರು. ಇದು ಪ್ರಾರಂಭದಲ್ಲಿ ನನಗೆ ಇದ್ರ ಅನುಭವ ಇದ್ದಿಲ್ಲ ಸರ್. ಅವ್ರು ಹೇಳೋದೇನು, ಫಸ್ಟ್ ತೆಂಗು, ತೆಂಗಿನಗಿಂತ ಕಡಿಮೆ ಎತ್ತರ ಇರ್ತಕ್ಕಂಥದ್ದು ಅಡಕೆ, ಅಡಕೆಗಿಂತ ಕಡಿಮೆ ಎತ್ತರ ಇರ್ತಕ್ಕಂಥದ್ದು ಬಾಳೆ, ಬಾಳೆಗಿಂತ ಕಡಿಮೆ ಎತ್ತರ ಇರ್ತಕ್ಕಂಥದ್ದು ಒಂದು ಪೊದೆ ರೂಪದಲ್ಲಿ ಬರ್ತಕ್ಕಂಥ ಹಣ್ಣಿನ ಸಸ್ಯಗಳು. ಈಗ ನಾನು ಹೇಳಿದ್ರೆ ಆಪಲ್ ಹೇಳಿದೆ, ಇದೆ ಕಿತ್ತಳೆ ಹೇಳಿದೆ, ಇವೆಲ್ಲ ಅದೊಂದು ಮಾದರಿಯಲ್ಲಿ ಬರುತ್ತೆ. ಅದರ ನಂತರ ಸರ್, ಲಾಸ್ಟ್ ಬರ್ತಕ್ಕಂಥದ್ದು ಕಳೆಗಳು, ಹುಲ್ಲು. ಆ ಕಳೆಗಳನ್ನ ಇದು 5-ಲೇಯರ್ಮ ಲೆವೆಲ್ ಪಂಚತರಂಗಿಣಿ ವ್ಯವಸ್ಥೆ ಅಂತ ಕರೀತಾರೆ. ಈ ಪಂಚತರಂಗಿಣಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ವ್ಯವಸ್ಥಿತವಾಗಿ ನನಗೆ ಪ್ಲಾನ್ ಮಾಡಕ್ ಆಗ್ಲಿಲ್ಲ ಸರ್. ಯಾಕಂದ್ರೆ ಕೃಷಿ ನಾನು ಹೇಳಿದ್ನಲ್ಲ, ಈಗ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರತಕ್ಕಂಥ ಅನೇಕ ರೈತರು ಇರ್ಬೋದು, ಅವರು ತುಂಬಾ ಅನುಭವಿಗಳಿರ್ತಾರೆ. ಬಟ್ ನಾನು ಸರ್, ಇನ್ನು ಈಗಿನ ಅಂಬೆಗಾಲ ಇಡ್ತಕ್ಕಂಥ ಒಂದು ಪ್ರಾರಂಭದ ವ್ಯವಸ್ಥೆ, ಅವಾಗ ನನಗೆ ಈ ಅನುಭವ ಇಲ್ಲದೆ ಇರೋದ್ರಿಂದ ನಾನೇನ್ ಮಾಡಿದೆ ಸರ್, ಅಂತ ಅಂತವಾಗಿ ನಾನು ಮಾಡಕ್ಕಾಗಿಲ್ಲ. ಒಟ್ಟಿಗೆ ನನ್ನ ಜಮೀನಲ್ಲಿ 5 ಲೇಯರ್ಗಳು ಪಂಚತರಂಗಿಣಿ ವ್ಯವಸ್ಥೆ ಅಂತೇಳಿ ಇದೆ. ಬೇಸಿಕ್ ಬೇಕಾಗಿರೋದು ಸರ್ ನಮಗೆ ಕಳೆ. ಈಗ ಯಾವುದೇ ಒಂದು ಕಳೆ ಆಗಿರ್ಬೋದು ಸರ್, ಅದು ಅದು ಎಷ್ಟು ಮಟ್ಟಿಗೆ ನಮ್ಮ ಜಮೀನನ್ನ ಕಾಪಾಡುತ್ತೆ ಅಂತಂದ್ರೆ, ನಾವು ಅಂದ್ಕೊಂತೀವಿ ಒಂದು ಕಳೆ ಬೀಜವನ್ನ ನಾವೇನ್ ತಂದಾಕಿರಲ್ಲ ಸರ್, ಅದು ಎಲ್ಲಿಂದ ಬಂತು ಅಂತ ಅಂದಾಗ ಅದು ಆ ಭೂಮಿಗೆ ಯಾವುದೊಂದು ಕೊರತೆ ಉಂಟಾಗಿರುತ್ತೆ, ಆ ಕೊರತೆಯನ್ನ ಹೋಗ್ಲಾಡಿಸೋದಕ್ಕೋಸ್ಕರ, ಆ ಪೋಷಕಾಂಶಗಳನ್ನ ಒದಗಿಸೋದಕ್ಕೋಸ್ಕರ ಆ ಕಳೆ ಹುಟ್ಟಿರುತ್ತೆ ಅಂತ ಹೇಳ್ತಾರೆ ಸರ್. ಆ ಪೋಷಕಾಂಶಗಳನ್ನ ಅದು ಸಪ್ಲೈ ಮಾಡುತ್ತೆ ಅಂತೇಳಿ. ಯಾವುದೇ ಒಂದು ಕಳೆ ಭೂಮಿಯಲ್ಲಿ ಹುಟ್ಟಿತು ಅಂತಂದ್ರೆ ಅದು ಒಂದು ಸರಿ ನಾಶ ಆಗೋದಕ್ಕೆ 10-12 ವರ್ಷ ಬೇಕು ಅಂತ ಹೇಳ್ತಾರೆ. ಆ 10-12 ವರ್ಷದಲ್ಲಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳನ್ನ ಲಘು ಪೋಷಕಾಂಶಗಳನ್ನ ಅದು ಪೂರೈಸಿ ನಂತರ ಸಾಯುತ್ತೆ ಅಂತ. ಮತ್ತೆ ಆ ಮಣ್ಣಿಗೆ ಮತ್ತಾವ ಪೋಷಕಾಂಶಗಳ ಕೊರತೆ ಉಂಟಾಗಿರುತ್ತೆ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಳೆ ಉಂಟಾಗುತ್ತೆ ಅಂತ. ನನ್ನ ಜಮೀನಲ್ಲಿ ಸರ್ ಸಾಕಷ್ಟು ಕಳೆ ಇದೆ, ಅದನ್ನ ನಾನು ಕಳೆ ಅನ್ಕೊಂಡಿಲ್ಲ, ನನ್ನ ಜಮೀನಿನ ಕಳೆ ಅನ್ಕೊಂತೀನಿ ನಾನು ಅದನ್ನ. ಅದು ವೈಭವ ಸರ್ ಅದು. ಆ ಭೂಮಿ ಯಾವತ್ತು ಕೂಡ ಬೆತ್ತಲೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನಾವೇನೇ ಟ್ಯಾಕ್ಟ್ರಿ ಓಡಿಸ್ತೀವಿ, ಏನೇ ಮಾಡಿಸ್ತೀವಿ, ಆ ಕಳೆಯನ್ನ ತೆಗ್ಸ್ ಹಾಕಿರ್ತೀವಿ ಅಂದ್ರೆ ಇನ್ನು 10-15 ದಿವಸದಲ್ಲಿ ಮತ್ತದ ಹಸರಾಗ್ತಾ ಬರ್ತಾ ಇರುತ್ತೆ. ಅಂದ್ರೆ ಭೂಮಿ ಯಾವಾಗ್ಲೂ ತನ್ನ ತಾನು ಮುಚ್ಚಿಕೊಂಡು ರಕ್ಷಣೆ ಮಾಡ್ಕೊಳಕ್ ಇಷ್ಟಪಡುತ್ತೆ ಹೊರತು ಯಾವತ್ತು ತೆರೆದಿಡೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ರೈತ ಏನ್ ಮಾಡ್ತಾ ಇದ್ದಾನೆ ಇವತ್ತು, ಅದನ್ನ ತೆರೆದಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಾವು ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇದೀವಿ ಸರ್ ಇವತ್ತು. ನಾವು ನಮ್ಮ ಆರೋಗ್ಯದ ಜೊತೆಗೆ ಪ್ರಕೃತಿಯನ್ನ ಉಳಿಸ್ಬೇಕು ಅಂತಂದ್ರೆ ಇವತ್ತು ರೈತ ಸಾವಯವ ಕೃಷಿಯೆಡೆಗೆ ಬರೋದು, ನೈಸರ್ಗಿಕ ಕೃಷಿಯೆಡೆಗೆ ಬರ್ತಕ್ಕಂಥದ್ದು ತುಂಬಾ ಅಗತ್ಯವಾಗಿರ್ತಕ್ಕಂಥ ಅಂಶ ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ನಿಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ಅಂದ್ರೆ ಕಳೆಗಳ ಒಂದು ನಿರ್ವಹಣೆ ಮಾಡಲ್ಲ ಅಂತ ಹೇಳ್ತೀರಾ? ಕಳೆಗಳ ನಿರ್ವಹಣೆ ತುಂಬಾ ದೊಡ್ಡ ಟಾಸ್ಕ್ ಸರ್. ನಾನು ಹೇಳಿದ್ನಲ್ಲ, ನಾವು ಬ್ರಷ್ ಕಟ್ ಯೂಸ್ ಮಾಡ್ತೀವಿ ಸರ್ ಬಹುತೇಕ. ನನಗಂತ ಟ್ಯಾಕ್ಟ್ರಿ ಓಡಿಸೇ ಇಲ್ಲ ಅಂತೇಳಿ. ವರ್ಷದಲ್ಲಿ ಒಂದ್ಸರಿ ತುಂಬಾ ಕಳೆ ಆದಾಗ ಬ್ರಷ್ ಕಟ್ರಲ್ಲಿ ಮೇಂಟೈನ್ ಮಾಡದೇ ಇದ್ದಾಗ ಓಡಿಸ್ತೀವಿ ಸರ್. ಅದು ತುಂಬಾ ಸಣ್ಣ ಟ್ಯಾಕ್ಟ್ರಿಯಲ್ಲಿ ತಿರುವಾಕ್ಬೇಕಷ್ಟೇನೆ. ಅದಕ್ಕಿಂತ ಜಾಸ್ತಿ ಹೋದ್ವಿ ಅಂತಂದ್ರೆ ನಾವು ಅಲ್ಲಿರ್ತಕ್ಕಂಥ ಎರೆಹುಳಗಳನ್ನ ಕೊಲ್ತೀವಿ, ಆಮೇಲೆ ಇರುವೆಗಳನ್ನ ಕೊಲ್ತೀವಿ, ಗೊದ್ದೆಗಳನ್ನ ಕೊಲ್ತೀವಿ ಸರ್. ಇವು ನೈಸರ್ಗಿಕ ನೇಗಿಲು ಅಂತ ಕರಿತೀವಿ ನಾವು ಎರೆಹುಳವನ್ನ. ನೈಸರ್ಗಿಕ ನೇಗಿಲು ನೋಡ್ರಿ, ಅದು 24 ಅಡಿ ಒಳಗೋಗುತ್ತೆ ಅಂತಾರೆ ಸರ್. ಅದು ಎರೆಹುಳು ಅದು 24 ಅಡಿ ಒಳಗೋಯ್ತು ಅಂತಂದ್ರೆ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರೋದಿಲ್ಲ, ಅದು ಮತ್ತೊಂದು ದಾರಿಯಲ್ಲಿ 24 ಅಡಿ ವಾಪಸ್ ಬಂದಿರುತ್ತೆ. ಅವಾಗ ಎಷ್ಟಾಯ್ತು ಸರ್, ನನಗೆ 24 48 ಅಡಿ ನಾನು ಉಳುಮೆ ಮಾಡ್ದಂಗಾಯ್ತು. ಅವಾಗ ಮಳೆ ಬಂದಾಗ ಏನಾಗುತ್ತೆ, ಆ ನೀರು ನೇರವಾಗಿ 24-28 ಅಡಿ ಒಳಗೋಗೋದ್ರಿಂದ ಆ ನೀರಿನ ಸಂರಕ್ಷಣೆನೂ ಕೂಡ ಆಯ್ತು, ಆಮೇಲೆ ಭೂಮಿ ಇನ್ನು ಅತಿ ಹೆಚ್ಚು ಫಲವತ್ತಾಯ್ತು. ಆ ನೀರನ್ನ ಭೂಮಿ ಇಂಕೋಬೇಕು ಸರ್. ಅದು ಅಲ್ಲಿ ಸಾವಯವ ಇಂಗಾಲ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಭೂಮಿಗೆ ನೀರನ್ನ ಹಿಡಿದಿಡ್ತಕ್ಕಂತ ಶಕ್ತಿ ಬೇಕು. ಈ ನಾವ್ ಯಾವಾಗ ಅತಿ ಹೆಚ್ಚು ಉಳುಮೆಗಳನ್ನ ಮಾಡ್ತಾ ಹೋಗ್ತೀವಿ, ಅವಾಗ ಭೂಮಿ ತನ್ನ ನೀರನ್ನ ಹಿಡ್ಕೊಳ್ಳೋದನ್ನ ಕಳ್ಕೊಳ್ಳುತ್ತೆ, ಆ ನೀರು ಕೊಚ್ಕೊಂಡು ಹೋಗುತ್ತೆ. ಆ ಕೊಚ್ಕೊಂಡು ಹೋಗೋದ್ರ ಜೊತೆಗೆ ಏನು, ತನ್ನ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಅತಿ ಉಳುಮೆ ಮಾಡಬಾರ್ದು ಸರ್. ಕಳೆಗಳನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಿಯಂತ್ರಣ, ಅದು ಕಳೆಗಳು ನಮ್ಗೆ ಏನು ತೊಂದರೆನೆ ಕೊಡೋದಿಲ್ಲ. ಅವು ಕಳೆಗಳು ಯಾವುದೇ ತೊಂದರೆಗಳನ್ನು ಕೊಡೋದಿಲ್ಲ. ನಾವು ಅಂದ್ಕೊಂಡಿದೀವಿ ಅಷ್ಟೇ, ನಮಗೊಂದು ಭ್ರಮೆ ಏನಂತ, ಆ ಕಳೆಗಳಿತ್ತು ಅಂತಂದ್ರೆ ನಾನು ಹಾಕಿರ್ತಕ್ಕಂಥ ಸಂಪೂರ್ಣ ಗೊಬ್ಬರವನ್ನ ಅದೇ ಹೀರ್ಕೊಳ್ಳುತ್ತೆ, ಆ ಬೆಳೆಯನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಒಂದು ಕಳೆ ಇತ್ತು ಅಂತಂದ್ರೆ ಅದು ಬೆಳೆಗೆ ಪೂರಕವಾಗಿರ್ತಕ್ಕಂಥ ಕಳೆ ನನ್ನ ಜಮೀನಲ್ಲಿ ಹುಟ್ಟಿರುತ್ತೆ ಹೊರತು ಅದಕ್ಕೆ ಬೇಡ ಅಂತ ತೊಂದರೆ ಕೊಡ್ತಕ್ಕಂಥ ಯಾವುದು ಕಳೆಗಳು ಹುಟ್ಟಿರಲ್ಲ. ಈ ಅವೇರ್ನೆಸ್ ನಮ್ಮ ರೈತರಲ್ಲಿ ಬರಬೇಕು ಸರ್. ಈಗ ಹೇಳಿದ್ರ ನೀವು, ಮಣ್ಣು ಮತ್ತು ನೀರನ್ನ ಸಾಕಷ್ಟು ಸಂರಕ್ಷಣೆ ಮಾಡಿದ್ದಲ್ಲಿ ನಮ್ಮ ಒಂದು ಕೃಷಿ ಜಮೀನಿನ ಒಂದು ಫಲವತ್ತತೆಯನ್ನ ಕಾಪಾಡಬಹುದು ಅಂತ ಹೇಳಿದ್ರ. ಈಗ ಮಣ್ಣು ಮತ್ತು ನೀರನ್ನ ಯಾವ ರೀತಿ ನಿಮ್ಮ ಜಮೀನಿನಲ್ಲಿ ರಕ್ಷಣೆ ಮಾಡ್ತೀರಾ ಸರ್? ಮಣ್ಣನ್ನ ನಾನು ಅದೇ ಅತಿ ಉಳುಮೆ ಮಾಡ್ತಾ ಇಲ್ಲ. ಒಂದು ಬ್ರಷ್ ಕಟ್ರಿಂದ ಮೇಲಿನ ಹುಲ್ಲನ್ನ ತೆಗಿತೀವಿ, ಅದು ಹುಲ್ಲು ಬಿದ್ದಂಥದ್ದು ಮತ್ತೆ ಅಲ್ಲೇ ಕೊಳತು ಸಾವಯವ ಇಂಗಾಲ ಆಗಿ ಪರಿವರ್ತನೆಗೊಳ್ಳುತ್ತೆ. ಆ ಸಾವಯವ ಇಂಗಾಲ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದರಲ್ಲಿ ಜಿಂಕ್, ಬೋರಾನ್, ಪೊಟ್ಯಾಶು ಅನೇಕ ಲಘು ಪೋಷಕಾಂಶಗಳು ಸಸ್ಯಗಳಿಗೆ ಸಿಗ್ತಾ ಹೋಗುತ್ತೆ. ಇನ್ನು ನೀರಿನ ಬಗ್ಗೆ ಕೇಳಿದ್ರಿ ಸರ್ ನೀವು, ಬೋರ್ ಕೊರೆಸಿದಾಗ 2.5 ಇಂಚ್ ಅಷ್ಟೇ ನೀರು ಬಿದ್ದಿದ್ದು ನನಗೆ. 2.5 ಎಕರೆಗೆ ಸಾಕು ಅಂತಕ್ಕಂಥ ಮನಸ್ಥಿತಿ ನಾನು ಇಟ್ಕೊಳ್ಳಿಲ್ಲ. ಕಾರಣ ಇಷ್ಟೇ ಸರ್, ನಂದು ಜಮೀನು 2 ಸ್ಟೆಪ್ ಬರೋದ್ರಿಂದ ಒಂದು ಸ್ಟೆಪ್ ಇಂದ ಬಿದ್ದಂತ ನೀರು 1000 ಲೀಟರ್ನಷ್ಟು ನೀರು ಪಕ್ಕದ ಜಮೀನಿಗೆ ಹರಿದೋಗ್ತಾ ಇತ್ತು. ಲಾಸ್ಟ್ ಟೈಮ್ ನಾನು ಏನ್ ಮಾಡಿದೆ, ಅದನ್ನ ಪೈಪ್ ಹಚ್ಚಿ ಕೆರೆಗೆ ಬಿಡ್ತಕ್ಕಂತ ಒಂದು ವ್ಯವಸ್ಥೆ ಏನ್ ಮಾಡಿದೆ, ಅವತ್ತು ನನಗೆ ಬಹಳ ಬೇಜಾರಾಯ್ತು ಸರ್. ಅಷ್ಟು ನೀರನ್ನ ನಾನು ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಅಂತೇಳಿ. ಒಬ್ಬ ರೈತ ಆದನು ಸರ್, ಜಮೀನಲ್ಲಿ ಬಿದ್ದಂತ ನೀರನ್ನ ಫಸ್ಟ್ ಏನ್ ಮಾಡ್ಬೇಕು ಅವನು, ಅಲ್ಲಿ ನಿಲ್ಸೋದಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಬದುಗಳ ನಿರ್ಮಾಣ ಮಾಡ್ಕೋಬೇಕು, ನಿಲ್ಸ್ಬೇಕು. ನಿಂತಿರ ನೀರನ್ನ ಏನ್ ಮಾಡ್ಬೇಕು, ಇಂಬ್ರಿಸ್ಬೇಕು ಭೂಮಿಗೆ, ಇಂಗ್ಬೇಕು. ಆ ರೀತಿ ಮಾಡ್ಬೇಕು ಸರ್. ಇದಕ್ಕೆ ನಾನೇನ್ ಮಾಡಿದೆ, ಇಂಗು ಗುಂಡಿ ಮಾಡಿಸೋಣ ಅನ್ನೋ ಉದ್ದೇಶದಿಂದ ಆ 1000 ಲೀಟರ್ಗಳ ನೀರು ವೇಸ್ಟ್ ಆಗಬಾರ್ದು ಅಂತೇಳಿ ಮೊದಲನೇ ವರ್ಷದಲ್ಲಿ ಟ್ರಂಚ್ ಹೊಡ್ಸ್ಕೊಂಡಿದ್ದೆ. ಅಲ್ಲೇ ನೀರು ನಿಲ್ಲಿ, ಅದು ಏನೇ ಮಣ್ಣಿದ್ರು ಅದು ನನ್ನ ಹೊಲದಲ್ಲೇ ಇರುತ್ತೆ ಅಂತೇಳಿ. ಬಟ್ ಈ ವರ್ಷಕ್ಕೆ ನಾನೊಂದು ಗುರಿಯನ್ನ ಇಟ್ಕೊಂಡಿದ್ದೆ ಸರ್, ಈ ವರ್ಷಕ್ಕೆ ನಾನೊಂದು ಇಂಗು ಗುಂಡಿ ಮಾಡಿಸ್ಬೇಕು ಅಂತೇಳಿ. ಆ ಬೋರಿನ ಸುತ್ತ ಇಂಗು ಗುಂಡಿ ಮಾಡಿಸೋದಕ್ಕೆ ಒಂದು 10 ಅಡಿ ಗುಂಡಿಯನ್ನು ತೆಗೆಸಿ ಅದಕ್ಕೆ ಫಸ್ಟ್ ಸ್ಟೆಪ್ಪಲ್ಲಿ ಬೋಲ್ಡ್ರಸ್ ಅದನ್ನ ತುಂಬಿಸಿ ಅದ್ರ ಮೇಲೆ ಅದಕ್ಕಿಂತ ದೊಡ್ಡ ಜಲ್ಲಿ ಅದಕ್ಕಿಂತ ಹಂತ ಹಂತವಾಗಿ ಸರ್ ಸಣ್ಣದ್ ಮಾಡ್ಕೊಂಡು ಹೋಗ್ಬೇಕು ಕಲ್ಲುಗಳಿದನ್ನ. ಆಮೇಲೆ ಅದ್ರ ಮೇಲೆ ಒಂದು ಮೆಶ್ ಹಾಕಿ ಮರಳನ್ನ ಹಾಕಿದ್ರೆ ಅಲ್ಲಿ ಎಲ್ಲೆಲ್ಲಿ ನೀರಿನ ಮೂಲಗಳು ಹೋಗ್ತಾ ಇದೆ ಆ ಇಳಿಜಾರಿಗೆ ಪೈಪ್ ಅನ್ನ ಹಾಕೊಂಡು ಆ ಪೈಪ್ ಅನ್ನ ಸಂಪೂರ್ಣವಾಗಿ ನಾನು ಇಂಗು ಗುಂಡಿಗೆ ತರೋದಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ಒಂದು 5% ಕೆಲಸ ಇದೆ ಸರ್ ಮಾಡಿಸ್ಬೇಕು. ಈಗ ನನ್ನ ಜಮೀನಿಂದ 1 ಲೀಟರ್ ನೀರಷ್ಟು ಕೂಡ ಹೊರಗಡೆ ಹೋಗೋದಿಲ್ಲ ಸರ್, ಅದಷ್ಟು ಬಂದು ಇಂಗು ಗುಂಡಿಗೆ ಸೇರ್ಕೊಳ್ಳುತ್ತೆ. ಈಗ ಕಳೆದ ವರ್ಷ ನೋಡಿದ್ವಿ ಸರ್, ನಾವು ಬೇಸಿಗೆಯಲ್ಲಿ ಎಷ್ಟೆಲ್ಲ ನೀರಿನ ಸಮಸ್ಯೆಯನ್ನು ಎದುರಿಸಿದ್ವಿ ಅಂತೇಳಿ. ಸಾಕಷ್ಟು ನೀರಿನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಬೋರ್ಗಳೆಲ್ಲ ಹೋಗ್ಬಿಟ್ಟು ಸರ್. ಹಂಗಾಗಿ ಸರ್ ನಾನು ಅದು ಇಂಗು ಗುಂಡಿ ಮಾಡಿಸೋದ್ರಿಂದ ಇನ್ನು ಎಂಥ ಬೇಸಿಗೆ ಬಂದರೂ ಕೂಡ ನಾನು ಅದನ್ನು ನಿಭಾಯಿಸಬಲ್ಲೆ ಅಂತಕ್ಕಂಥ ಒಂದು ಸಾಮರ್ಥ್ಯ ಇದೆ ಸರ್. ಈಗ ಎಲ್ಲೇ ಒಂದ್ ಕಡೆ ಈಗ ಸಣ್ಣದಾಗಿ ಒಂದು ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿ ಮೀನು ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಈ ರೀತಿ ಚಿಂತನೆ ಮಾಡ್ಲಿಲ್ಲ ನೀವು? ಸರ್, ಇದೆ ನಮ್ಮ ತಗ್ಗಿನಲ್ಲಿ ನೀರು ನಿಲ್ಲೋದ್ರಿಂದ ಒಂದು ಐಡಿಯಾ ಇತ್ತು ಸರ್ ಅದು ಮಾಡ್ಬೇಕು ಅಂತೇಳಿ. ಬಟ್ ನಾನೊಬ್ಬ ಮಹಿಳೆಯಾಗಿ ಅಷ್ಟೊಂದನ್ನು ನಿರ್ವಹಿಸೋದಕ್ಕಿನ್ನು ನನಗೆ ಪ್ಲಾನ್ ಬೇಕು ಸರ್. ಯಾವ್ದು ಇದೊಂದು ಕೃಷಿ ಅಂತಕ್ಕಂಥದ್ದು ಒಂದು ತಪಸ್ಸಿದ್ದಂಗೆ ಸರ್. ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಸುತ್ತ ಇರೋರಿಗೆ ಹಾಸಿಕೀಡಾಗಬಾರ್ದು. ಈಗಾಗಲೇ ನಾವು ಸಾವಯವ ಕೃಷಿ ಮಾಡ್ತಕ್ಕಂಥವ್ರು, ನೈಸರ್ಗಿಕ ಕೃಷಿಯನ್ನು ಮಾಡ್ತಕ್ಕಂಥವ್ರು ಎಲ್ಲರಿಗೂ ಒಂದು ರೀತಿ ವಿಶೇಷವಾಗಿ ಕಾಣ್ತೀವಿ ಸರ್. ಅದು ಅವ್ರ ಹಳ್ಳಿ ಮನೆಗಳಲ್ಲಿ ಗಾದಿ ಇದೆ, ಊರಿಗೆ ಒಂದಾರಿ ಆದರೆ ಎಡವಟನಿಗೆ ಒಂದಾರಿ ಅಂತ ಹೇಳ್ತಾರೆ. ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ನಾವು ಹೇಳಿದ್ದು ಇವರೇನು ಕೇಳಲ್ಲ, ಅವ್ರಿಗೆ ತಿಳಿದಿದ್ದು ಮಾಡ್ತಿರ್ತಾರೆ, ಕಳೆ ಓಡಿಸ್ರೆ ಏನು ಓಡಿಸಲ್ಲ, ಅಚ್ಚುಕಟ್ಟಾಗಿ ಜಮೀನು ಇಟ್ಕೊಂಡಿಲ್ಲ ಅಂತ ಸಾಕಷ್ಟು ಆರೋಪಗಳನ್ನ ಕೇಳ್ತಾವ ನಮ್ಮ ಮೇಲೆ. ಅವೆಲ್ಲ ಕೇಳಿದ್ಮೇಲೆ ಸರ್, ಈಗ ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥನೇ ಒಬ್ಬ ರೈತನಿಗೆ ನಾನು ಹೇಳ್ತಕ್ಕಂಥದ್ದು ಒಂದು ಕಿವಿ ಮಾತು ಅಂದರೆ, ಈ ನೈಸರ್ಗಿಕ ಕೃಷಿಗೆ ಬಂದ್ರಿ ಅಂದರೆ ಫಸ್ಟ್ ನಿಮಗೆ ತಾಳ್ಮೆ ಇರಬೇಕು ಸರ್. ತಾಳ್ಮೆ ಇರಬೇಕು, ನನ್ನ ಮೈಂಡ್ ಸ್ಟಿಲ್ ಆಗಿರಬೇಕು, ನಾನು ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ. ಸ್ವಲ್ಪ ನೀವು ಯಾಮಾರಿದ್ರಿ ಕೇಳಕ್ ಹೋದ್ರಿ ಅಂತಂದ್ರೆ ನೀನು ಒಂದ್ ವರ್ಷ ಪೂರ್ತಿ ಮಾಡಿರ್ತಕ್ಕಂಥದ್ದು ಒಂದ್ ಕ್ಷಣದಲ್ಲಿ ನೀನು ಗೊಬ್ಬರ ಹಾಕ್ಬಿಟ್ಟೆ ಅಂದ್ರೆ ಹಾಳಾಗೋಯ್ತದು. ಹಾಗಾಗಿ ತಾಳ್ಮೆ ಮುಖ್ಯ ಸರ್. ಈಗ ನೀರಾವರಿ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ರಾಸಾಯನಿಕಗಳನ್ನ ಬಳಸಿ ಬೆಳೆದಿರ ಬೆಳೆಗಳನ್ನ? ಸರ್ ಇಲ್ಲ, ನಾನ್ ಬೆಳೆದಿಲ್ಲ, ಆ ಜಮೀನ ನಮ್ಮ ಸಂಬಂಧಿ ಒಬ್ರು ಉಳುಮೆ ಮಾಡ್ತಾ ಇದ್ರು. ಅವ್ರೇನೋ ಸಂಬಂಧಿ ಆಗಿರೋದ್ರಿಂದ ಒಂದಿಷ್ಟು ರಾಗಿನ ಏನೋ ಕೊಡ್ತಾ ಇದ್ರು, ಅವರೆಲ್ಲ ಬಳಸಿದ್ದಾರೆ ಸರ್. ರಾಸಾಯನಿಕವನ್ನ ಬಳಸಿ ಅವರೆಲ್ಲ ಮಾಡ್ತಾ ಇದ್ದು, ಆ ರಾಸಾಯನಿಕ ಇರ್ತಕ್ಕಂಥ ಜಮೀನನ್ನೇ ಇವತ್ತು ನಾನು ಸಾವಯವ ಮಾಡೋದಕ್ಕೆ ಇದಕ್ಕೆ ನನ್ನ ಟಾಸ್ಕ್ ಆಗಿ ಉಳಿದಿರೋದು ಸರ್. ಏನು ಇದ್ದಿಲ್ಲ ಸರ್ ಆ ಭೂಮಿಯಲ್ಲಿ, ರಾಸಾಯನಿಕನ ಹಾಕಿ ಹಾಕಿ ಹಾಕಿ ಪೂರ್ತಿ ಬಂಜರಾಗಿ ಹೋಗ್ಬಿಟ್ಟಿತ್ತು. ಬಟ್ ಈ ಒಂದ್ ವರ್ಷದಲ್ಲಿ ಅಲ್ಲಲ್ಲಿ ಎರೆಹುಳುಗಳು ಕಾಣುತ್ತೆ, ಆಮೇಲೆ ಇಲಿ ಹೆಗ್ಗಣಗಳ ಗೂಡು ಕಾಣುತ್ತೆ, ಅಂತವೆಲ್ಲ ಇರೋದ್ರಿಂದ ನನ್ನ ಭೂಮಿ ಇಂಪ್ರೂವ್ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದ್ ಮನಸ್ಸು ಸರ್. ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ? ಆಗಿದೆ ಸರ್, ಯಥೇಚ್ಛವಾಗಿ ಆಗಿದೆ. ಅಷ್ಟು ನಮ್ದೇ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಮಾಡ್ತಾ ಇರೋದಿದೇನೆ. ಇವತ್ತು ಮಣ್ಣನ್ನ ಸಾಕಷ್ಟು ಹಾಳು ಮಾಡಿದೀವಿ ಸರ್. ನಾವು ಮುಂದಿನ ಪೀಳಿಗೆಗೆ ನಾವೇನು ಕೊಡೋದಿಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅನ್ನ ನೋಡ್ತಾ ಇರೋದು, ನಾವು ಪ್ರಕೃತಿ ವಿಕೋಪಗಳನ್ನ ನೋಡ್ತಾ ಇರೋದು. ನಾವ್ ಹೇಳ್ತೀವಿ ಪರಿಸರ ಇವತ್ತು ಎಷ್ಟರಿಂದ ಹಾಳಾಗ್ತಾ ಇದೆ, ಏ ವಾಹನಗಳಿಂದ ಬರ್ತಕ್ಕಂಥ ಹೊಗೆಯಿಂದ ಹಾಳಾಗ್ತಾ ಇದೆ ಅಂತ ಹೇಳ್ತೀವಿ, ಅದು ಕೇವಲ 20% ಸರ್. ಕಾರ್ಖಾನೆಗಳಿಂದ 30%, ಅದೇ ಕೃಷಿಯಿಂದ ಬರ್ತಕ್ಕಂಥದ್ದು 50%. ಈ 50% ಅನ್ನ ಹಾಳು ಮಾಡ್ತಾ ಇರೋದು ಇವತ್ತು ಕೃಷಿಯಿಂದಾನೆ ಅಂತೇಳಿ ನನ್ನ ಅಭಿಪ್ರಾಯ ಸರ್. ಎಷ್ಟು ಮಟ್ಟಿಗೆ ಇದು ಹಾಳಾಗ್ತಾ ಇದೆ ವಿಕೋಪಗಳಂದ್ರೆ ನೋಡ್ರಿ, ನೀರಿನ ಅಸಂಬದ್ಧ ವಿಕಾಸ ಅಂತ ಹೇಳ್ತೀವಿ ನಾವು. ನೀರು 0 ಡಿಗ್ರಿಯಿಂದ 4 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಮಂಜುಗಡ್ಡೆ ಆಗುತ್ತೆ. ಈಗ ದೊಡ್ಡ ದೊಡ್ಡ ನದಿಗಳಲ್ಲೆಲ್ಲ ನೀರಿನ ಮಂಜುಗಡ್ಡೆಯಾಗಿ ಮೇಲ್ ಬರುತ್ತೆ, ಒಳಗಡೆ ಜಲಚರ ಜೀವಿಗಳು ತುಂಬಾ ಸುಖವಾಗಿರ್ತವೆ. ಇವತ್ತು ನಾವು ನೀರ್ಗಲ್ಲುಗಳೆಲ್ಲ ಕರಗ್ತಾ ಇದಾವೆ ಅಂತ ಹೇಳ್ತಾ ಇದೀವಿ ಉತ್ತರದ ಕಡೆ. ಆ ನೀರ್ಗಲ್ಲುಗಳು ಕರಗೋದ್ರ ಜೊತೆಗೆ ಓಜೋನ್ ಪದರ ಹಾಳಾಗ್ತಾ ಇದೆ. ಇದೆಲ್ಲ ಬಹುತೇಕ ಸರ್ 50% ಕೃಷಿ ಇದೆ. ಈಗ ನೀವು ಸಾವಯವ ಕೃಷಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಈಗ ಹೈನುಗಾರಿಕೆಗೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕಾಗುತ್ತೆ. ಈಗ ಹೈನುಗಾರಿಕೆ ಅಂತಂದ್ರೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಸರ್? ಹೈನುಗಾರಿಕೆ ನನ್ನಲ್ಲಿಲ್ಲ, ಆದ್ರೆ ನನಗ್ ಬೇಕಾಗಿರೋದು, ಈಗ ನಾನು ಜೀವಾಮೃತ ಮಾಡ್ಬೇಕು ಅಂತಂದ್ರೆ ನನಗೆ ಸಗಣಿ ಬೇಕು, ಗೊಂಜಲ ಬೇಕು. ನನ್ನಲ್ಲಿ ಹಸು ಇಲ್ಲ ಸರ್, ಹಾಗಾಗಿ ನಾನೇನ್ ಮಾಡ್ತೀನಿ, ಯಾರು ನಾಟಿ ಹಸುಗಳನ್ನ ಸಾಕಿರ್ತಾರೆ ಅವ್ರ ಹತ್ರ ಒಂದ್ 10 ಲೀಟರ್ ಗೊಂಜಲ ಮತ್ತೆ ಒಂದ್ 10 ಕೆಜಿ ಸಗಣಿಯನ್ನ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕೊಂಡ್ಕೊಂಡು ಬರ್ತೀನಿ ಸರ್. ಕೊಂಡ್ಕೊಂಡು ಬಂದು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಬೇಕು, 1.5 ಕೆಜಿ ಕಡಲೆ ಹಿಟ್ಟು, ಆಮೇಲೆ ಬದುನಲ್ಲಿ ಇರ್ತಕ್ಕಂತ ಮಣ್ಣು ಅಷ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದು ವಾರ ಸರ್ ಅದನ್ನ ಇಡಬೇಕು. 2 ಸರಿ ಪ್ರತಿದಿನ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು ಸರ್. ಈ ಆಂಗಲ್ ಅಲ್ಲಿ ಮಾಡಬಾರ್ದು, ಕ್ಲಾಕ್ ವೈಸ್ ಗಡಿಯಾರ ಯಾವ ರೀತಿ ನಡೀತಾ ಇರುತ್ತೋ ಅದ್ರ ಮೂಲಕ ತಿರುಗಿಸಿ ಒಂದು ವಾರ ಆದಾಗ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಅದನ್ನ ಮತ್ತೆ ಇನ್ನೊಂದು ಡ್ರಮ್ಗೆ ಒಂದು 200 ml ಬ್ಯಾರಲ್ ಮಾಡ್ಕೊಂಡಿದ್ವಿ ಅಂದ್ರೆ ಮತ್ತೆ ಅದನ್ನ ಇನ್ನೊಂದು 200 ml ಮಿಕ್ಸ್ ಮಾಡ್ಬಿಟ್ಟು ಒಂದ್ ರೌಂಡ್ ಕೊಡಿಸ್ಬೇಕು. ಅದ್ರ ಮಧ್ಯೆ ನಾನು ಇದು ಬಿಲ್ವ ರಸಾಯನ ಅಂತ ಒಂದು ಮಾಡಿದ್ದೆ ಸರ್. ಬಿಲ್ ಪತ್ರೆಕಾಯಿಗಳು ಸಾಮಾನ್ಯವಾಗಿ ಸಿಗುತ್ತೆ, ಅದು ಅದನ್ನ ತಗೊಂಡ್ ಬಂದು ಅದು ಎಷ್ಟು ಪ್ರಮಾಣದ ಬಿಲ್ ಪತ್ರೆಕಾಯಿ ಹಾಕಿರ್ತೀವಿ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕ್ಬೇಕು ಸರ್ ಅದಕ್ಕೆ. ಅದನ್ನು ಕೂಡ 45-90 ದಿನ ಇಡ್ರಿ ಅಂತ ಹೇಳ್ತಾರೆ. ಅದು ಇಟ್ಟಾಗ ತುಂಬಾ ಚೆನ್ನಾಗಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗಿರುತ್ತೆ, ಭೂಮಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಅಂಶಗಳು ಕಲೆಕ್ಟ್ ಆಗಿರುತ್ತೆ. ಅದನ್ನ ಮತ್ತೆ ನಾವು ನೀರಿಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಕೂಡ ಗಿಡಗಳ ಗುಣಮಟ್ಟವನ್ನ ನಾವು ಕಾಯಬಹುದು ಸರ್. ಈಗ ಜೀವಾಮೃತ ನೀವು ರೆಡಿ ಮಾಡ್ತಿರಲ್ಲ, ನಿಮ್ಮ ಒಂದು ಸಮಗ್ರ ಬೆಳೆಗಳಿಗೆ ಯಾವ ರೀತಿ ಕೊಡ್ತೀರಾ? ನಾನು ಆಕ್ಚುಲಿ ವೆಂಚುರಿ ಮಾಡ್ಕೊಂಡಿದ್ದೀನಿ ಸರ್. ಸಾಕಷ್ಟು ಲೇಬರ್ ಗಳ ಸಮಸ್ಯೆ ಸರ್. ಒಂದ್ ಸರಿ ನಾನು ಕೊಡಿಸ್ಬೇಕು ಅಂತಂದ್ರೆ 2 ಲೇಬರ್ ಅನ್ನ ಕರ್ಕೊಂತೀನಿ ಅಂದ್ರೆ ಕೂಡ ಅವರಿಗೆ ಒಂದೊಂದು ದಿನದ ಕೂಲಿಯನ್ನ ಕೊಡಬೇಕಾಗುತ್ತೆ. ನಾವು ವೆಂಚುರಿ ಮಾಡಿಸಿರೋದ್ರಿಂದ ಇದುವರೆಗೂ ವೆಂಚುರಿಯಲ್ಲಿ ಕೊಟ್ಟಿಲ್ಲ ಸರ್. ಈಗ ಮಳೆಗಾಲ ಅಂತೇಳಿಗಾಗಿ ಮೊನ್ನೆ ಕೊಡಿಸ್ತಕ್ಕಂಥ ಬಿಲ್ವ ರಸಾಯನ ನನ್ನ ಕೈಯಲ್ಲೇ ಕೊಡಿಸ್ದೆ. ಆ ವೆಂಚುರಿಯಲ್ಲಿ ಸರ್ ನಾವು ವೆಂಚುರಿಯನ್ನ ಆನ್ ಮಾಡ್ಕೊಂಡ್ವಿ, ಡ್ರಮ್ಮಿಗೆ ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಡ್ರಿಪ್ಪಿನ ಮೂಲಕನೇ ಹೋಗುತ್ತೆ. ಡ್ರಿಪ್ಪಿನ ಮೂಲಕನೇ ನಾವು ಒಂದೊಂದು ವಾಲ್ ಗಳನ್ನ ಓಪನ್ ಮಾಡ್ಕೊಂಡು ಕೊಡಬಹುದು. ಈಗ ಅಡಿಕೆ ಅಂತಂದ್ರೆ ಎಷ್ಟು ವರ್ಷ ಆಯ್ತು? ಒಂದು ವರ್ಷ ಸರ್. ನಾನು ಅದಕ್ಕೆ ಸರ್ ಆಗ್ಲೇ ಹೇಳಿದ್ದು, ಕೃಷಿಯಲ್ಲಿ ನಾನಿನ್ನು ಅಂಬೆಗಾಲ ಇಡ್ತಕ್ಕಂಥ ಒಂದು ಮಗು ಅಂತೇಳಿ 1 ವರ್ಷ ಸರ್. ಅದ್ರ ಮಧ್ಯೆ ಈಗೆಲ್ಲ ಹಣ್ಣಿಂದು ಇವನ್ನೆಲ್ಲ ತರಕಾರಿ ಸಸ್ಯಗಳನ್ನ ಹಾಕೊಂಡು ಹೋಗಿದ್ದೀನಿ. ಈಗ ನೀವ್ ಹೇಳಿದ್ರ ನಮ್ಮ ಒಂದು ಕೃಷಿ ಭೂಮಿ ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಹಾಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿಯನ್ನ ಮಾಡಬೇಕು ಅನ್ಕೊಂಡು ಸಾವಯವ ಕೃಷಿಯತ್ತ ನಮ್ಮ ಒಂದು ಹೆಜ್ಜೆ ಹಾಕಿದ್ವಿ ಅಂತ ಹೇಳಿದ್ರ. ಈಗ ನೀವು ಸಾಕಷ್ಟು ನಿಮ್ಮ ಒಂದು ಆರೋಗ್ಯ ಉತ್ತಮಗೊಳ್ಳಬೇಕು ಅಂತಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದಂತವನ್ನ ನಾವು ಸೇವನೆ ಮಾಡಬೇಕಾಗುತ್ತೆ. ಈಗ ದಿನನಿತ್ಯ ಬಳಸುವಂತಹ ತರಕಾರಿಗಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಈಗ ಸಿರಿಧಾನ್ಯಗಳಾಗಿರ್ಬೋದು, ಇವನ್ನೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಸಾಕಷ್ಟು ಪ್ರಮಾಣ ಅಂತಂದ್ರೆ ನೀವು ಮಾರಾಟಕ್ಕೆ ಆಗುವಷ್ಟು ಬೆಳೆಯದೇ ಹೋದ್ರೂ ನಿಮ್ಮ ಮನೆಗೆ ಆಗುವಷ್ಟನ್ನಾದ್ರೂ ಬೆಳ್ಕೊಂಡು ನಾವು ಪ್ರತಿನಿತ್ಯ ಬಳಸಿಕೊಂಡು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಈಗ ಒಳ್ಳೆಯ ಒಂದು ಗುಣಮಟ್ಟದ ಮಣ್ಣಿನ ಜೊತೆಗೆ ನಮಗೆ ಆರೋಗ್ಯ ಸಿಗುತ್ತೆ. ಅಂದ್ರೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಈ ಅಡಿಕೆ ಬೆಳೆ ಬಿಟ್ಟು ಬೇರೆ ಬೇರೆ ನಿಮಗೆ ಬೇಕಾದಂತ ಬೆಳೆಗಳನ್ನ ಬೆಳಕಬಹುದಾಯ್ತಲ್ಲ? ಬೆಳಕಬಹುದಾಗಿತ್ತು ಸರ್. ನಾನು ಅದೇ ಹೇಳಿದ್ನಲ್ಲ ಸರ್, ಈಗ ನಾನು ಪ್ರಾರಂಭ ಮಾಡೋದ್ರಿಂದ ಸರ್ ಸ್ವಲ್ಪ ಮಟ್ಟಿಗೆ ತಿಂದಿದೀವಿ ನಾವು, ಒಂದಿಷ್ಟು ಹಲಸಂದಿ, ಒಂದಿಷ್ಟು ಸೊಪ್ಪು, ಒಂದಿಷ್ಟು ತರಕಾರಿ. ಈಗ ಸರ್ ಪಪ್ಪಾಯ ಬಂದಿದೆ, ಅದು ನಾನು ಬೀಜನೂ ಹಾಕಿಲ್ಲ ಗೊಬ್ಬರನೂ ಹಾಕಿಲ್ಲ ಸರ್. ಒಂದು ವಿಚಾರ ನಾನು ನಿಮ್ ಗಮನಕ್ಕೆ ತರ್ತೀನಿ, ನನ್ನ ಮನೆಯಿಂದ ಹಸಿ ಕಸ ಯಾವ್ದು ಕೂಡ ಹೊರಗಡೆ ಹೋಗಲ್ಲ ಸರ್. ಅಲ್ಲಿ ಎರೆಹುಳು ಗೊಬ್ಬರ ಮಾಡೋದಕ್ಕಾಗಿ ಒಂದೆರಡು ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಗಳನ್ನ ಹಾಕಿದೀನಿ. ಆ ವರ್ಮಿ ಕಾಂಪೋಸ್ಟ್ ಬ್ಯಾಗಿಗೆ ಕೃಷಿ ತ್ಯಾಜ್ಯಗಳು ಏನೇನಿದೆ ನಮ್ಮಲ್ಲಿ, ಹುಲ್ಲು, ಅದು ಏನೇನು ಸಿಗುತ್ತೆ ಅದ್ರೆಲ್ಲದ್ರ ಜೊತೆಗೆ ನನ್ನ ಮನೆಯಿಂದ ಬರ್ತಕ್ಕಂತ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಹಸಿ ಕಸಗಳನ್ನೆಲ್ಲ ತಗೊಂಡೋಗಿ ನಾನು ಅದ್ರಲ್ಲಿ ಸ್ಟೋರ್ ಮಾಡ್ತೀನಿ ಸರ್. ಅದು ವರ್ಷದ ಕೊನೆಯಲ್ಲಿ ತುಂಬಾ ಒಳ್ಳೆ ಗೊಬ್ಬರ ಆಗಿರುತ್ತೆ. ಅದರಲ್ಲಿ ಬಿದ್ದಂತ ಬೀಜಗಳು ಇವತ್ತು ಪಪ್ಪಾಯ ಗಿಡಗಳಾಗಿ ಸಾಕಷ್ಟು ಹಣ್ಣು ಕೊಟ್ಟಿದೆ ನನ್ನ ಜಮೀನಲ್ಲಿ. ಒಂದಿಷ್ಟು ಹಣ್ಣುಗಳು ತಿಂದಿದೀವಿ, ಒಂದಿಷ್ಟು ಸೊಪ್ಪು, ಒಂದಿಷ್ಟು ತರಕಾರಿ ತಿಂದಿದೀವಿ ಸರ್. ಅದಿನ್ನು ಪ್ರಾರಂಭ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಸರ್ ನನ್ನ ಮನೆಗೆ ಆಗ್ತಕ್ಕಂಥ ತರಕಾರಿ, ಸೊಪ್ಪು, ಒಂದಿಷ್ಟು ಧಾನ್ಯಗಳನ್ನ ಅದರಲ್ಲೇ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇದೀವಿ ನಮ್ಮ ರೈತರನ್ನ, ಈಗ ಸಾವಯವ ಕೃಷಿ ಮಾಡುವಂತವ್ರನ್ನ, ನೈಸರ್ಗಿಕ ಕೃಷಿ ಮಾಡುವಂತವ್ರನ್ನ, ಸಹಜ ಕೃಷಿ ಮಾಡುವಂತವ್ರನ್ನ. ಸಹಜ ಕೃಷಿ ಅಂದ್ರೆ ಹೊರಗಡೆಯಿಂದ ಯಾವ್ದು ತಂದು ಕೊಡಲ್ಲ, ಅಂದ್ರೆ ಯಾವುದೇ ಈ ತರ ಬೆಳೆಯುವಂತ ರೈತರನ್ನ ನಾವು ನೋಡಿದಾಗ ಅವ್ರ ಅಡಿಕೆಯಲ್ಲಿ ಮಾತ್ರ ಅಷ್ಟೇ ಅಳವಡಿಸಿಕೊಂಡಿರ್ತಾರೆ ಅಲ್ವಾ? ಅದೇ ಸರ್. ಈಗ ಬಹುತೇಕ ಸಾವಯವದಲ್ಲಿ ಬೆಳೀತಾ ಇರ್ತಕ್ಕಂಥವ್ರು, ನೈಸರ್ಗಿಕ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಈ ಪಂಚತರಂಗಿಣಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಹಳಷ್ಟು ರೈತರು ಮಾಡ್ತಾ ಇದ್ದಾರೆ, ಒಂದು 10% ಇರ್ಬೋದು. ಆದ್ರೆ ಯಾರು ರಾಸಾಯನಿಕ ಮಾಡ್ತಾ ಇದ್ದಾರೆ ಅವ್ರ ಮೆಥಡ್ ಏನು, ನನ್ನಲ್ಲಿ ಅಡಿಕೆ ಇರ್ಬೇಕಷ್ಟೇ, ನಾನು ಮತ್ತೆ ನನ್ನ ಅಡಿಕೆ, ಅದನ್ನ ಬಿಟ್ಟು ಮತ್ತೊಂದು ಯಾವ ಪ್ರಾಣಿನೂ ಅದ್ರಲ್ಲಿ ಬರಬಾರ್ದು. ಅಡಿಕೆ ಅಂತಂದ್ರೆ ನಾವು ಅದನ್ನ ಬಳಸಿಕೊಂಡು ತಿನ್ಕೊಂಡು ಜೀವನ ಮಾಡಕ್ಕಂತೂ ಆಗಲ್ಲ. ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. ನಮಗೆ ಆಹಾರ ಬೆಳೆಗಳು ಬೇಕೇ ಬೇಕು. ಆಹಾರ ಬೆಳೆಗಳನ್ನ ಯಾರ್ಯಾರು ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಅನ್ನ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಬಹುತೇಕ ಜನರು ಬೆಳೀತಾ ಇದಾರೆ ಸರ್. ಅಂದ್ರೆ ಅವೇರ್ನೆಸ್ ಇದೆ ಸರ್. ಇತ್ತೀಚೆಗೆ ಈಗ ಆಗ್ತಕ್ಕಂತ ಎಲ್ಲಾ ಬದಲಾವಣೆಗಳನ್ನ ನೋಡಿದ್ರೆ ಒಂದು ಉದಾಹರಣೆ ಹೇಳ್ತೀನಿ ಸರ್. ನಾವು ನೀವು ಎಲ್ಲ ಚಿಕ್ಕವರಿದ್ದಾಗ ಚಿತ್ರದುರ್ಗದಲ್ಲಿ ಎಷ್ಟಿತ್ತು ಸರ್ ಹಾಸ್ಪಿಟಲ್? ಸರ್ಕಾರಿ ಆಸ್ಪತ್ರೆ ಒಂದಿತ್ತು, ಅದು ಬಹುತೇಕ 50-100 ಹಾಸಿಗೆ ಇರತಕ್ಕಂತ ಒಂದು ಆಸ್ಪತ್ರೆ, ಒಂದೆರಡು ಮೆಡಿಕಲ್ ಸ್ಟೋರ್ಗಳಿತ್ತು. ಇವತ್ತೆಷ್ಟಿದೆ ಸರ್? ಮೂಲೆಗೊಂದು ಗಲ್ಲಿಗೊಂದು ಆಸ್ಪತ್ರೆ ಇದೆ, ಮೂಲೆಗೊಂದು ಗಲ್ಲಿಗೊಂದು ಮೆಡಿಕಲ್ ಸ್ಟೋರ್ಗಳಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂತ? ಕಾರಣ ಇದೆ ಸರ್. ನಾವು ಮಾಡ್ತಾ ಇರೋದೇನೆ, ಇವತ್ತೇನು ರೈತ ಕೆಮಿಕಲ್ ಸೈಡ್ ಹೋಗ್ತಾ ಇದ್ದಾನೆ, ರಾಸಾಯನಿಕ ಕೃಷಿಯನ್ನ ಮಾಡ್ತಾ ಇದ್ದಾನೆ. ನಾವ್ ಏನೇ ಸರ್ಕಸ್ ಮಾಡಿ ನಾನು ಭೂಮಿಗೆ ಹಾಕ್ದೆ ಅಂತಂದ್ರು ಇನ್ಡೈರೆಕ್ಟ್ ಆಗಿ ಯಾರು ತಿಂತ ಇದಾರೆ ಸರ್ ಅದನ್ನ? ನಾವು ಡೈರೆಕ್ಟ್ ಆಗಿ ತಿಂತ ಇಲ್ಲ ವಿಷವನ್ನ, ಇವತ್ತು ಇಂಡೈರೆಕ್ಟ್ ಆಗಿ ತಿಂತ ಇದೀವಿ. ನಮ್ಮಲ್ಲಿ ಹೇಳ್ತಾರೆ, ಈ 100 ಹಾಸಿಗೆ ಇರ್ತಕ್ಕಂಥದನ್ನ ನಾನು ಮೇಲ್ದರ್ಜೆಗೆ ಏರಿಸಿದೆ, 200 ಹಾಸಿಗೆ ಮಾಡಿದೆ, 300 ಹಾಸಿಗೆ ಮಾಡಿದೆ, ಸ್ವೀಟ್ ಹಂಚ್ತಾರೆ ಟೇಪ್ ಕಟ್ ಮಾಡಿ, ಅದು ಖುಷಿ ಪಡ್ತಕ್ಕಂಥ ವಿಚಾರ ಅಲ್ವಲ್ಲ ಸರ್. ನಮ್ಮಲ್ಲಿ ರೋಗಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಈಗ ನಾವು ಸಾಕಷ್ಟು ಕಡೆ ನೋಡಿದೀವಿ, ಇವತ್ತು ನಾವು ಯಾವುದೇ ದುಶ್ಚಟಕ್ಕೆ ಬಲಿಯಾಗಿಲ್ಲಪ್ಪ, ನಾವು ತಂಬಾಕು ಸೇವನೆ ಮಾಡಲ್ಲ, ಯಾವುದೇ ಮದ್ಯಪಾನ ಮಾಡಲ್ಲ, ಬಿಡಿ ಸಿಗರೇಟ್ ಇಂಥವೆಲ್ಲ ನಾವು ಸೇವನೆ ಮಾಡಲ್ಲ, ಆದ್ರೂ ಭಯಾನಕ ಕಾಯಿಲೆಗಳು ಬರ್ತಾ ಇದಾವೆ. ಅಂದ್ರೆ ಇದರ ಒಂದು ಜಾಡು ಹಿಡ್ಕೊಂಡು ನಾವು ಹೋದಾಗ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇವತ್ತು ಕೃಷಿ ಭೂಮಿಯಲ್ಲಿ ಹಾಕಿದಂತಹ ರಾಸಾಯನಿಕಗಳೇ ಕಾರಣ ಅಂತ ಹೇಳ್ತೀರಾ ಸರ್? ಮೂಲ ಸರ್. ಈಗ ನೀವು ಬಿಡ್ರಿ, ದೊಡ್ಡವ್ರದ್ದು ಹೇಳ್ತಾ ಇದೀರಿ ನೀವು ನಾನೇನು ಸೇವನೆ ಮಾಡಲ್ಲ ಅಂತ. ಹುಟ್ಟಿರೋ ಮಗು ಏನ್ ಸೇವನೆ ಮಾಡಿರುತ್ತೆ ಸರ್? ಹುಟ್ಟಿರ್ತಕ್ಕಂತ ಮಗು ಶುಗರ್ ಇವತ್ತು, ಬಿಪಿ ಇವತ್ತು, ಆಮೇಲೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತಕ್ಕಂಥದ್ದು, ಆ ಮಗು ಏನ್ ತಪ್ಪು ಮಾಡಿತ್ತು ಸರ್? ಹಿಂಗೆ ಮುಂದೆ ನಮ್ಮ ಭಾರತ ಅಂತಕ್ಕಂಥದ್ದು ರೋಗದಿಂದ ಕೂಡಿರ್ತಕ್ಕಂಥ ದೇಶ ಆಗ್ಬಾರ್ದು ಅಂತಂದ್ರೆ ಇವತ್ತು ರೈತ ಎಚ್ಚೆತ್ಕೋಬೇಕು ಸರ್. ರೈತ ಎಚ್ಚೆತ್ಕೋಬೇಕು, ಪೆಸ್ಟಿಸೈಡ್ ಬಿಡಬೇಕು, ಕೆಮಿಕಲ್ ಬಿಡಬೇಕು. ಪ್ರಾರಂಭದಲ್ಲಿ ಒಂದ್ 2-3 ವರ್ಷ ಕಷ್ಟ ಆಗುತ್ತೆ ಸರ್, ಇಲ್ಲ ಅಂತಲ್ಲ. ರೈತ ದುಡ್ಡು ಮಾಡಬಾರ್ದು ಅಂತ ನಾನು ಯಾವತ್ತು ಹೇಳ್ತಾ ಇಲ್ಲ. ರೈತ ಬೇಕು. ಆಯ್ತು ಸರ್, ಇಷ್ಟೆಲ್ಲ ಬಳಸ್ತಾ ಇದ್ದಾನಲ್ಲ ಅವನು, ಆರ್ಥಿಕವಾಗಿ ಸಬಲನಾಗಿದ್ದಾನ ರೈತ? ಇವತ್ ವರ್ಷ ಪೂರ್ತಿ ದುಡ್ದಿದ್ದನ್ನ ಪ್ರಾರಂಭದಲ್ಲಿ ಗೊಬ್ಬರ ಅಂಗಡಿಗಳಲ್ಲಿ, ಬೀಜದ ಅಂಗಡಿಗಳಲ್ಲಿ ಸಾಲ ತರ್ತಾನೆ. ಎಂಡಿಂಗ್ ಅಲ್ಲಿ ಯಾರ ಹತ್ರ ಅವ್ನು ಯಾರಿಗೆ ಮಾರಕ್ ಹೋಗ್ತಾನಲ್ಲ, ಆ ಬೀಜಗಳನ್ನ ಮಾರಕ್ ಹೋಗ್ತಾನಲ್ಲ, ಅವನ ಹತ್ರ ಸಾಲ ತರ್ತಾನೆ. ಆ ಎರಡು ಸಾಲ ತೀರಿಸ್ದ ಅಂತಂದ್ರೆ ಮತ್ತೆ ಮುಂಗಾರಲ್ಲಿ ಮಳೆ ಬಿತ್ತು ಅಂತಂದ್ರೆ ಅವ್ನು ಸಾಲನೇ ಸರ್ ಮಾಡೋದು. ಸರಿ, ಇಷ್ಟೆಲ್ಲ ಮಾಡಿದ್ಮೇಲೆ ಆರ್ಥಿಕವಾಗಿ ಸಬಲನಾಗ್ಬೇಕಿತ್ತಲ್ವ ಅವನು? ಆರ್ಥಿಕವಾಗಿ ಒಂದಿಷ್ಟು ಸಬಲನಾಗ್ಬೇಕು ಅಂತಂದ್ರೆ ತನ್ನ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು ರೈತ. ಇವತ್ತು ಈ ಖರ್ಚು ಪ್ರಾರಂಭದಲ್ಲಿ ಇರುತ್ತೆ, ನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮಿಶ್ರ ಬೆಳೆ ಪದ್ಧತಿಯನ್ನ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ರಲ್ಲ, ಈಗ ಸಾಕಷ್ಟು ನೀವು ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಲ್ಲ ಅಂತ ಹೇಳಿದ್ರ, ಈ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲೇ ಬೆಳೀತಾ ಇದ್ವಿ ಅಂತ ಹೇಳಿದ್ರ. ಈಗ ಸಾಕಷ್ಟು ಈಗ ರೋಗ ರುಜಿನಗಳು ಬಂದಾಗ ನಿಮ್ಮ ಬೆಳೆಗೆ ಅಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರ್, ನಾನು ಒಂದು ಉದಾಹರಣೆ ಹೇಳ್ತೀನಿ. ಸ್ವಲ್ಪ ನೋಡೋಣ ಅಂತೇಳಿ ನಾನು ಪ್ರಾಯೋಗಿಕವಾಗಿ ಒಂದು ಅಲಸಂದೆ ಹಾಕಿದ್ದೆ, ಒಂದ್ ಎರಡು ಸಾಲ ಮೂರು ಸಾಲ ಅಷ್ಟು ಹಾಕಿದ್ದೆ ಅಷ್ಟೇನೆ. ಅದು ಪ್ರಾರಂಭದಲ್ಲಿ ಕೀಟ ಹೊಡೆದಿದ್ವು, ಅವನ್ನ ಎಲ್ಲ ಚುಕ್ಕಿ ಚುಕ್ಕಿ ಆಯ್ತು, ತೂತಾಯ್ತು. ನಮ್ಮಲ್ಲಿ ಒಬ್ರು ಏನು ಆಗಲ್ಲ, ಇನ್ನು ಒಂದ್ ತಿಂಗಳು ಬಿಟ್ಟು ನೋಡ್ರಿ ಅಂದ್ರೆ ಅವ್ರು. ಒಂದ್ ತಿಂಗಳು ಬಿಟ್ಟು ನೋಡಿದಾಗ ಸರ್ ಅದು ಯಾವುದೇ ಹುಳುಗಳಿದ್ದಿಲ್ಲ, ತುಂಬಾ ಚೆನ್ನಾಗಿ ಚಿಗುರು ಬಂದಿತ್ತು, ತುಂಬಾ ಚೆನ್ನಾಗಿ ಕಾಯಿ ಕೊಡ್ತು. ಅದು ಪ್ರಾರಂಭದಲ್ಲಿ ನಮ್ಮ ರೈತ ಏನ್ ಮಾಡ್ತಾನೆ ಸರ್ ಅಂದ್ರೆ, ಒಂದ್ ಚೂರು ಏನೋ ಕಾಣ್ತಾ, ಆ ಬಂತು ನೋಡ್ರಿ ರೋಗ ಇದಕ್ಕೆ, ಆ ಹೊಡಿ ಇಂಥ ಕೆಮಿಕಲ್. ಆಮೇಲೆ ಅವನೇ ತೀರ್ಮಾನ ತಗೊಳ್ಳಲ್ಲ ಸರ್, ಗೊಬ್ಬರದ ಅಂಗಡಿಗೆ ಹೋಗ್ತಾನೆ ಒಂದು ಫೋಟೋ ತಕ್ಕೊಂಡು, ಆ ಗೊಬ್ಬರದ ಅಂಗಡಿಯಲ್ಲಿ ಇರೋ ಯಾವ್ದು ಹೇಳ್ತಾನೋ ಅದು ತಗೊಂಡು ಹೊಡಿತಾನೆ ಅಷ್ಟೇ. ಈಗ ಒಂದ್ ಕಡೆ ನಾವು ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ರೋಗಗಳು ಕಡಿಮೆ ಅಂತ ಹೇಳ್ತಾರೆ. ರೋಗಗಳು ಕಡಿಮೆ ಸರ್, ರೋಗಗಳು ಕಡಿಮೆ, ರೋಗಗಳು ಬರೋದಿಲ್ಲ. ಬಂದ್ರು ಕೂಡ ಆ ಕ್ಷಣದಲ್ಲಿ ಅದು ಮಾಯ ಆಗೋಗಿರುತ್ತೆ ಸರ್, ಸ್ವಲ್ಪ ದಿನದಲ್ಲೇ. ಇಂತ ಅನುಭವಗಳನ್ನ ನಾನು ಕಂಡಿದ್ದೀನಿ ಸರ್. ಒಟ್ಟಾರೆ ನಿಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ರಲ್ಲ, ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗುತ್ತೆ ಸರ್. ಸಾವಯವ ಕೃಷಿ, ನಾನು ನನ್ನ ಭೂಮಿಗೆ ನನ್ನ ತಾಯಿ ಒಡಲಿಗೆ ನಾನು ವಿಷ ಕೊಡ್ತಾ ಇಲ್ಲ ಅಂತಕ್ಕಂಥದ್ದೊಂದು ಆತ್ಮತೃಪ್ತಿ ನನಗಿದೆ. ಆ ಜಮೀನಿಗೆ ಹೋದೆ ಅಂತಂದ್ರೆ ನನ್ಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದಕ್ಕೇನ್ ಕೊರತೆ ಆಗಿದೆ, ಇದಕ್ಕೆ ನೀರಿನ ಕೊರತೆ ಆಗಿದೆಯಾ, ಅಥವಾ ಇದಕ್ಕೇನ್ ತೊಂದರೆ ಇದೆ ಅಂತೇಳಿ. ನನಗೆ ಒಂದ್ ರೌಂಡ್ ಕಂಪ್ಲೀಟ್ ಎಲ್ಲಾ ಗಿಡಗಳ ಜೊತೆ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ಕೃಷಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಯಾವ ರೀತಿ ನಿಮಗೆ ಸಹಕಾರ ಅಂದ್ರೆ ಪ್ರೋತ್ಸಾಹ ಕೊಡ್ತಾರೆ? ಕೊಡ್ತಾರೆ ಸರ್, ಸಪೋರ್ಟಿವ್ ಆಗಿದ್ದಾರೆ ಸರ್. ಮಕ್ಕಳು ಬರ್ತಾರೆ, ಇಬ್ರು ಮಕ್ಕಳು ಕೂಡ ಸರ್. ಈಗ ಟ್ರ್ಯಾಕ್ಟರ್ ಓಡಿಸೋದಿಲ್ಲ ಅಂತ ಹೇಳಿದ್ವಲ್ಲ ನಾವು, ಒಂದ್ ಬ್ರಷ್ ಕಟರ್ನ ಕೊಂಡಿಟ್ಕೊಂಡಿದೀವಿ. ಸೊ ಅವರಿಬ್ರು ಕೂಡ ನೌಕರಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಭಾನುವಾರ ದಿವಸ ಬಂದ್ಬಿಟ್ಟು ಅವರಿಬ್ರು ಕೂಡ ತೋಟದಲ್ಲಿ ಕೆಲಸ ಮಾಡ್ತಾರೆ ಸರ್. ಸೊಸೆ ಇದಾರೆ, ಅವರು ಕೂಡ ನನಗೆ ಪೂರಕವಾಗಿ. ಈಗ ನಾನು ಹೇಳಿದ್ನಲ್ಲ ಸರ್, ಬಿಲ್ವ ರಸಾಯನ ಮಾಡಬೇಕು ಅಂತಂದಾಗ ಸಂಪೂರ್ಣವಾಗಿ ನನ್ನ ಜೊತೆ ತೊಡಗಿಸ್ಕೊಂಡ್ರು. ಕುಟುಂಬದ ಸಹಕಾರ ಇದೆ ಸರ್. ಒಬ್ಬ ಮಹಿಳೆ ಏನೇ ಒಂದು ಮಾಡ್ತೀನಿ ಅಂತ ಹೋದಾಗ ಕುಟುಂಬದ ಸಹಕಾರ ಇಲ್ದಿದ್ರೆ ಆಗಲ್ಲ ಸರ್. ನಾವು ಒಬ್ಳೇ ಮಾಡ್ತೀವಿ ಅನ್ನೋ ಅಂತ ಸುಳ್ಳು. ಕುಟುಂಬದ ಸಹಕಾರದ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಒಳ್ಳೇದು ಸೌಭಾಗ್ಯಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಒಂದು ಸಮಗ್ರ ಒಂದು ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಕೃಷಿಕರೊಂದಿಗೆ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗದ ರೈತ ಮಹಿಳೆ ಎನ್ ಸೌಭಾಗ್ಯಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ. ನೈಋತ್ಯ ಮುಂಗಾರು ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಚುರುಕಾಗಿತ್ತು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಮತ್ತು ಉತ್ತರ ಒಳನಾಡಿನ ಬಹುತೇಕ ಸ್ಥಳಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಕಡೆ ಭಾರಿಯಿಂದ ಅತಿ ಭಾರಿ, ಒಂದೆರಡು ಕಡೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಂಭವವಿದೆ. ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಹಾಗೂ ಗುಡುಗು ಸಹಿತ ಮಳೆ ಮತ್ತು ನಿರಂತರ ಗಾಳಿಯ ವೇಗ ಸಂಭವಿಸುವ ಸಾಧ್ಯತೆ ಇದೆ ಎಂದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ. ದುಃಖ ತುಂಬಾದೆ ಮರುತ್ಯಾದ ಮ್ಯಾಲೆ ಅಲ್ವಾ ಕೆಳಗ್ರೆ, ಯಾರಿಗೆ ಸುಖ ಇದೆ ಎಲ್ರಿಗೂ ಒಂದಲ್ಲ ಒಂದ್ ರೀತಿಯಾದಂತಹ ನೋವುಗಳು ಇದ್ದೇ ಇರ್ತದೆ. ಹಾಗೆ ಇದೀಗ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ಧಾರಣೆ ಕೇಳೋಣ. ನೆಲಗಡಲೆ ನಾಟಿ ಕನಿಷ್ಠ 2009, ಗರಿಷ್ಠ 7625, ಸೂರ್ಯಕಾಂತಿ ಹೈಬ್ರಿಡ್ 2600, 6389, ಅಡಿಕೆ ಅಪಿ 47619, ಗರಿಷ್ಠ 48059, ಬೆಟ್ಟೆ ಅಡಿಕೆ 33329, ಗರಿಷ್ಠ 33799, ಕೆಂಪುಗೋಟು 27809, ಗರಿಷ್ಠ 28210, ಅಡಿಕೆ ರಾಶಿ 47139, ಗರಿಷ್ಠ 47569, ಡಿಸಿಹೆಚ್ ಹತ್ತಿ 1509, ಗರಿಷ್ಠ 12789, ಅಡಿಕೆ ರಾಶಿ ಚನ್ನಗಿರಿ ಮಾರುಕಟ್ಟೆ ಧಾರಣೆ ವರದಿ ಕನಿಷ್ಠ 43512, ಗರಿಷ್ಠ 49499, ಕರಿಮೆಣಸು 42799, ಗರಿಷ್ಠ 53799. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ವರದಿ ಮೆಕ್ಕೆಜೋಳ ಹಳದಿ ಕನಿಷ್ಠ 1550 ಗರಿಷ್ಠ 2646. ತಿಪಟೂರು ಮಾರುಕಟ್ಟೆ ಧಾರಣೆ ಕೊಬ್ಬರಿ ಕನಿಷ್ಠ 16,800 ಗರಿಷ್ಠ 17,000. ಬಳ್ಳಾರಿ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 1806 ಗರಿಷ್ಠ 2421. ಜೋಳ ಸ್ಥಳೀಯ 1769 2301 ಗರಿಷ್ಠ. ಮೆಕ್ಕೆಜೋಳ ಸ್ಥಳೀಯ 1866 ಗರಿಷ್ಠ 2481. ನವಣೆ ಹೈಬ್ರಿಡ್ 2466 3039.